ಮರಗದು ಕಳ್ಳು ಹುಟ್ಟಿಸಿದಲ್ಲೋ ಭೂಮಿ ಈ ಲೋಕವ ಕಟ್ಟಿ ನಾಳುವ ಸ್ವಾಮಿ ಹುಟ್ಟಿಸಿದಲ್ಲೋ ಭೂಮಿ ಈ ಲೋಕವ ಕಟ್ಟಿ ನಾಳುವ ಸ್ವಾಮಿ ಕೆಟ್ಟ ಕರ್ಮದ ಕಾಲಿ ಬಿಟ್ಟು ಕೈಲಾಸವು ಒಟ್ಟಲಾಳುವ ಪರಮಾತ್ಮ ಪ್ರಭುವರ ಮಾ ಯಕ್ಷನವದ ಮಾ